अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा, योजना से हर साल जुड़ रहे हैं 5 करोड़ से ज्यादा किसान, अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। अरे अरे अरे, क्या कर रहा है? इधर इधर इधर, हम बोल रहे हैं तेरे बीजू का। पुतला बोल रहे? पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी। माटी भी तंदुरुस्त और लोग भी। अरे पहली वाली बात कहाँ, पर हम तो सब यही डाले हैं। सब नहीं, आज भी लाखों जागरूक किसान परंपरागत विधि से फसल उगा रहे हैं, खर्चा कम और उपज की कीमत भी बेहतर पा रहे हैं। सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं। ठीक है भाई, मैं भी आज तो जैविक खेती शुरू करूंगा। माटी से प्रेम की परंपरा है परंपरागत खेती। ರೈತ ಬಾಂಧವರೇ, ಈಗ ಕೊಪ್ಪಳ ಜಿಲ್ಲಾ ಚಿಲಕಮುಖಿ ಗ್ರಾಮದ ಪ್ರಗತಿಪರ ಯುವ ರೈತ ಕಿರಣ್ ಕುಮಾರ್ ಅವರಿಂದ ಕೃಷಿ ಅನುಭವಗಳನ್ನು ತಿಳಿದುಕೊಳ್ಳೋಣಲ್ವಾ? ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆ ಚಿಲಕಮುಖಿ ಗ್ರಾಮದ ಯುವ ರೈತರು ಕಿರಣ್ ಕುಮಾರ್ ಅಂತೇಳಿ ನಮ್ಮೊಟ್ಟಿಗೆ ಇವತ್ತು ಇದ್ದಾರೆ. ಅವರು ಡಿಪ್ಲೊಮಾ ಮೆಕ್ಯಾನಿಕಲ್ ವ್ಯಾಸಂಗವನ್ನು ಮುಗಿಸಿ ವಿಶೇಷವಾಗಿ ಅವರು ಕೃಷಿಯಲ್ಲಿ ತಮ್ಮನ್ನು ತಾವು ತೋಡಿಸಿಕೊಂಡಿದ್ದಾರೆ. ಅವರ ಕೃಷಿಯ ಅನುಭವಗಳನ್ನು ಇವತ್ತು ನಮ್ಮಲ್ಲಿ ಹಂಚಿಕೊಳ್ಳೋಣ. ಅವರು ಯುವ ರೈತರು, ಒಂದಿಷ್ಟು ಪ್ರಗತಿಪರವಾಗಿ ಕೃಷಿಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಳೋದಕ್ಕೆ ಪಾರಂಪರಿಕ ಕೃಷಿಯ ಜೊತೆ ಜೊತೆಗೆ ಒಂದಿಷ್ಟು ಹೊಸ ಹೊಸ ಪದ್ಧತಿಗಳನ್ನು ಇಟ್ಕೊಂಡು ಕೃಷಿಯಲ್ಲಿ ತೊಡಗಿಕೊಂಡಿದ್ದಾರೆ, ಅವರನ್ನು ಮಾತನಾಡಿಸೋಣ. ಕಿರಣ್ ಕುಮಾರ್, ನಿಮಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಕಿರಣ್ ಕುಮಾರ್, ನಿಮ್ಮ ಸ್ವಂತ ಊರು ಚಿಲಕಮುಖಿನ ಅಥವಾ ಹೇಗೆ? ಸರ್, ನಮ್ಮ ಸ್ವಂತ ಊರು ಗಂಗಾವತಿ. ಪೂರ್ವಿಕರ ಊರು? ಪೂರ್ವಿಕರು ಗಂಗಾವತಿ ಸರ್. ಇಲ್ಲಿಗೆ ಬಂದು? ಸರ್, ಇಲ್ಲಿ ನಮ್ಮ ತಂದೆಯವರು ರಿಟೈರ್ಡ್ ಆಗ ಸರ್, ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ರು. ಹೀಗಾಗಿ ಇಲ್ಲಿ ನಮ್ಮ ಊರು ಸುತ್ತಮುತ್ತ ನಾವು ಹೊಲ ನೋಡ್ತಾ ಇದ್ವಿ. ನಮ್ಗೆ ಕುಷ್ಟಿಯಲ್ಲಿ ತಗೋಬೇಕಂತ ಬಹಳ ಆಸೆ ಇತ್ತು, ಅಲ್ಲಿ ಸಿಗದೇ ಇದ್ದ ಸಂದರ್ಭದಲ್ಲಿ ಇಲ್ಲೇ ನಮ್ಗೆ ಸಿಕ್ತು. ಹೀಗಾಗಿ ಇಲ್ಲೇ ಹೊಲ ಖರೀದಿ ಮಾಡಿ ಮಾಡ್ತೀವಿ. ನಿಮ್ಮ ತಂದೆಯವರು ನೌಕರಿಯಲ್ಲಿದ್ರು? ಅವರು ಕೃಷಿ ಮಾಡಿಲ್ಲ? ಅವ್ರು ಮಾಡಿಲ್ಲ ಸರ್. ಈಗ ನೀವು ಕೃಷಿಗೆ ಬರುವಂತ ಉದ್ದೇಶಗಳೇನು ಅಥವಾ ಹೇಗೆ ಸರ್? ನಾನು ಮಾಡಬೇಕಂತಕ್ಕಂತ ಒಂದು ಒತ್ತಾಸೆ ಹೇಗ್ ಬಂತು ಅಂತ? ಸರ್, ನಾನು 2009 ಡಿಪ್ಲೊಮಾ ಪಾಸ್ ಔಟ್ ಆದ್ಮೇಲೆ 5 ವರ್ಷ ಹೊರಗಡೆ ಕೆಲಸ ಮಾಡಿದೆ ಸರ್, ಫ್ಯಾಕ್ಟ್ರಿಯಲ್ಲಿ. 3 ವರ್ಷ ಬೆಂಗಳೂರಲ್ಲಿ ಮಾಡಿದೆ, 2 ವರ್ಷ ಪುನಾದಲ್ಲಿ ಮಾಡಿದೆ ಸರ್. ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಿದೆ ಸರ್. ನಾನು ಸ್ಯಾಲರಿ ಇತ್ತು, ಆ ಟೈಮಲ್ಲಿ ರಿಸೆಷನ್ ಪೀರಿಯಡ್ ಸ್ಟಾರ್ಟ್ ಆಯ್ತು, ಎಲ್ಲೂ ಪರ್ಮನೆಂಟ್ ಆಗಲಿಲ್ಲ. ಮತ್ತೆ ತಿರ್ಗಾ ಬೆಂಗಳೂರು ಬಂದೆ. ಬೆಂಗಳೂರು ಬಂದಾಗ ಅದೇ ಸ್ಯಾಲ್ರಿ, 6,000 ರೂಪಾಯಿ ಸ್ಯಾಲ್ರಿ ಬೆಂಗಳೂರಲ್ಲಿ. ನಮ್ ಕಾಸ್ಟಿಂಗ್ ಲಿವಿಂಗ್ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಆಗೋದು. ಹೀಗಾಗಿ ನಮ್ ಬೇಡ, ಒಕ್ಕಲ್ತನ ಮಾಡಿದ್ರೆ ನಮ್ಗೆ ಅದೇ ಹಣ ಉಳಿಯುತ್ತೆ, ನಮ್ ಮುಂದಿನ ಜೀವನೋಪಾಯಿಗೆ ಅನುಕೂಲ ಆಗುತ್ತೆ ಅಂತೇಳಿ ನಾವು ತಿರ್ಗಾ ನಮ್ಮೂರಿಗೆ ಬಂದ್ವಿ. ಆದ್ರೆ ನಿಮಗೆ ಈ ಕೃಷಿ ಅನುಭವಗಳು ಇಲ್ವಲ್ಲ, ನಿಮ್ ತಂದೆಯವರಿಗಿಲ್ಲ, ನಿಮಗೂ ಇರಲಿಲ್ಲ? ಇಲ್ಲ ಸರ್. ಹೇಗೆ ಅದು ಆರಂಭದಲ್ಲಿ ಯಾವ ರೀತಿಯ ಸವಾಲುಗಳನ್ನು ಎದುರಿಸಿದ್ರು? ಸರ್, ನಮ್ಮ ಅಜ್ಜಿಯವರಿಗೆ ಅದರ ಅನುಭವ ಇತ್ತು. ಅಜ್ಜಿಯವರಿಗಿತ್ತು? ಇತ್ತು. ನಮ್ಮ ತಾಯಿಯವರಿಗೆ ಸ್ವಲ್ಪ ಅನುಭವ ಇತ್ತು. ಹಿಂಗಾಗಿ ಅವರ ಜೊತೆಗೂಡಿ ನಾವು ಮಾಡ್ತಾ ಬಂದ್ವಿ ಸರ್. ನಾವು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಿತ್ತು, ಲೇಬರ್ ಆಯ್ತು, ನಮಗೆ ಅನುಭವ ಇರಲಿಲ್ಲ. ಪಕ್ಕದ ರೈತರು ಇರ್ತಾರೆ ಸರ್, ಅವ್ರ ಹತ್ರ ಅನುಭವಗಳನ್ನ ಕೇಳಿಕೊಂಡು ಆಮೇಲೆ ಮಣ್ಣಿನ ಮಾತುಕತೆ ಕಾರ್ಯಕ್ರಮ ಶುರು ಆಯ್ತು. ಆ ಕಾರ್ಯಕ್ರಮ ಶುರು ಆದ ನಂತರ ಅಲ್ಲಿಯ ರೈತರ ಜೊತೆ ನಮಗೆ ಸಂಪರ್ಕ ಬೆಳೀತು. ಹಿಂಗಾಗಿ ನಮಗೆ ಎಲ್ಲಾ ರೀತಿಯ ಅನುಕೂಲಗಳಾಗಿದೆ. ಎಲ್ಲಾ ರೀತಿಯ ಅಂದ್ರೆ ಯಾವ ರೀತಿ ಮಾಡಬೇಕು, ಯಾವ ರೀತಿ ಇಲ್ಲ, ಏನು ಯಾವ ತರ ನಾವು ಪದ್ಧತಿ ಅಳವಡಿಸಿಕೊಳ್ಬೇಕು ಅನ್ನೋದನ್ನೆಲ್ಲ ಮಾಹಿತಿಗಳು ನಿಧಾನಕ್ಕೆ ಒಂದೊಂದೊಂದು ಸಿಗ್ತಾ ಹೋಗಿತ್ತು. ಎಷ್ಟು ಕಾರ್ಯಕ್ರಮಕ್ಕೆ ಅಟೆಂಡ್ ಆಗ್ತಿದ್ರಿ ನೀವು ಈಗ? ಸರ್, ನಾನು ಪ್ರತಿಶತ ಈಗಾಗಲೇ ನಡೆದ್ರಲ್ಲೇ ಒಂದು 5 ಕಾರ್ಯಕ್ರಮಗಳನ್ನ ಅಟೆಂಡ್ ಆಗಿದ್ದೀನಿ ಸರ್. ನಾನು ಆವಾಗ್ಲಿಂದ ಒಂದು ಕಾರ್ಯಕ್ರಮ ತಪ್ಪಿಸ್ತೇ ಪ್ರತಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ ಸರ್. ಅದಕ್ಕಿಂತ ಮುಂಚೆ ನೀವು ಕೃಷಿ ಶುರು ಮಾಡಿದ್ರಿ? ಹಾ, ಮಾಡಿದ್ವಿ ಸರ್. ಆರಂಭದಲ್ಲಿ ಏನೆಲ್ಲ ಬೆಳೀತಾ ಇದ್ರಿ ಸರ್? ಆರಂಭದಲ್ಲಿ ಮೆಕ್ಕೆಜೋಳ ತೊಗರಿ ಬೆಳೆದ್ವಿ. ಅದು ಮೆಕ್ಕೆಜೋಳ ತೆಗೆದುಕೊಂಡ ನಂತರ ಸ್ವಲ್ಪ ಜಾಗ ಖಾಲಿ ಆಯ್ತು. ಕೆಲವರು ಹೇಳಿದ್ರು ಶೇಂಗಾ ಬೆಳೀರಿ, ಶೇಂಗಾ ಬೆಳೀರಿ, ಬರುತ್ತೆ, ಸ್ಪ್ರಿಂಕ್ಲರ್ ಹಚ್ಚಕ್ ಬರುತ್ತೆ ಅಂತ ಹೇಳಿದ್ರು. ಆಯ್ತಂತೇಳಿ ನಾವು ಸ್ವಲ್ಪ ಇಲ್ಲ ಟೈಮ್ ಆಗಿದೆ ಅಂತೇಳಿ ಬಿಟ್ಟಿದ್ವಿ. ಆಮೇಲೆ ಇಲ್ಲ ಬೆಳೀರಂತ ಬಹಳಷ್ಟು ಒತ್ತಾಸೆ ಮಾಡಿದ್ರು. ಹೀಗಾಗಿ ನಾವು ಶೇಂಗಾ ಬಿತ್ತನೆ ಮಾಡಿದ್ವಿ. ಶೇಂಗಾ ಬಿತ್ತನೆ ಮಾಡಿದಾಗ ಸಾವಯವ ಪದ್ಧತಿಯಲ್ಲೇ ಬೆಳೆದಿರೋ ಸರ್ ನಾವು ಮೊದಲಿಂದಲೂ. ಹೌದು ಸರ್. ಹೌದು. ಯಾವುದೇ ರಾಸಾಯನಿಕ ಬಳಸಿಲ್ಲೇನು ಕೊಟ್ಟಿಲ್ಲ? ಇಲ್ಲ ಸರ್, ಇಲ್ಲ. ಗೋಕೃಪ ಮತ್ತು ಜಲ ಒಂದು ಬಳಸಿದ್ದೀನಿ ಸರ್. ಆಮೇಲೆ ವೇಸ್ಟ್ ಡಿಕಂಪೋಸರ್ ಒಂದು ಬಳಸಿದ್ದೀನಿ. ಕೀಟ ನಿಯಂತ್ರಣಕ್ಕೆ ದಶಪರ್ಣಿ ಕಷಾಯ ಬಳಸಿದ್ದೀನಿ ಸರ್. ಗೋಮೂತ್ರ ಆಮೇಲೆ ನಿಂಬೆ ಹಣ್ಣನ್ನ ಬಳಸಿ. ಅಂದ್ರೆ ಈಗ ಸಾವಯವ ಕೃಷಿ ಮಾಡಬೇಕು ಅಂದ್ರೆ ಅದಕ್ಕೊಂದು ಸಿದ್ಧತೆ ಅಥವಾ ತಯಾರಿ ಅಥವಾ ತಿಳುವಳಿಕೆ ಆದ್ರೂ ಬೇಕು. ಅದಕ್ಕೆ ಬೇಕಾಗುವಂತಹ ಪೋಷಕಾಂಶಗಳ ಏನು ಒಳಸುರಿಗಳನ್ನು ಕೊಡುವಂತದ್ದಿರ್ಬೋದು, ಏನಾಗಿರ್ಬೋದು, ಆ ತಿಳುವಳಿಕೆ ನಿಮ್ಗೆ ಎಲ್ಲಿಂದ ಸಿಕ್ತು, ಹೇಗೆ ತಗೊಂಡ್ರಿ ಅಂತ? ಸರ್, ನಾನು ಪುಸ್ತಕಗಳನ್ನ ಓದ್ತಾ ಇದ್ದೆ, ಕೃಷಿ ಪುಸ್ತಕಗಳನ್ನ ಓದ್ತಾ ಇದ್ದೆ. ನನಗೆ ಮಣ್ಣಿನೊಂದಿಗೆ ಮಾತುಕತೆ ಕಾರ್ಯಕ್ರಮದಲ್ಲಿ ಸಂಪರ್ಕ ಸಿಕ್ಕ ನಂತರ ಅದರಲ್ಲಿ ಬಹಳಷ್ಟು ಜನ ಸಾವಯವ ಕೃಷಿಯಲ್ಲಿ ಮಾಡ್ತಾ ಇದ್ದಾರೆ ರೈತರು. ಆ ರೈತರ ಸಂಪರ್ಕದಿಂದ ನನಗೆ ನಿಧಾನಕ್ಕೆ ಕೆಲವೊಂದು ಒಳಸುರಿಗಳು ಅರ್ಥ ಆಗ್ತಾ ಹೋಯ್ತು. ಆ ಒಳಸುಳಿಗಳನ್ನ ನಾನು ನಿಧಾನಕ್ಕೆ ನನ್ನ ಹೊಲದಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಹೋದೆ. ಅಲ್ಲ, ನೀವೇ ಸಿದ್ಧಪಡಿಸಿಕೊಳ್ಳುವಂತದ್ದನ್ನು ಮಾಡಿದ್ರಾ ಅಥವಾ ಸಿದ್ಧಗೊಂಡಿರತಕ್ಕಂತಹ ಆ ವಸ್ತುಗಳನ್ನ ತಂದು ಸಾವಯವ ಒಳಸುರಿಗಳನ್ನ ತಂದು ಹಾಕೋದ್ ಮಾಡ್ತಾ ಇದ್ರ, ಹೇಗೆ? ಸರ್, ಈಗ ನಾನೇ ಸಿದ್ಧ ಮಾಡ್ಕೊಳ್ತಿದ್ವಿ. ಈಗ ನಮ್ದೊಂದು ರೈತರ ಗುಂಪಿದೆ ಸರ್. ಈಗ ನನ್ನ ಹತ್ರ ಎಲ್ಲವೂ ನಾವು ಮಾಡ್ಕೊಳಕಾಗಲ್ಲ. ದಶಪರ್ಣಿ ಕಷ ಆಗ್ಲಿ, ಈಗ ಕೆಲವು ರೈತರು ಮಾಡಿಟ್ಕೊಂಡಿರ್ತಾರೆ. ನಾನು ಫಿಶ್ ಅಮೈನೋ ಆಸಿಡ್ ಅಂತೇಳಿ ಒಂದು ಟಾನಿಕ್ ಮಾಡ್ಕೊಂಡಿರ್ತೀನಿ ಸರ್. ನೀವು ಮಾಡ್ಕೊಂಡಿದ್ದೀನಿ ಸರ್. ನನ್ನ ಹತ್ರ ದಶಪರ್ಣಿ ಕಷ ಇಲ್ಲ, ಅವ್ರ ಹತ್ರ ದಶಪರ್ಣಿ ಕಷ ಇದೆ. ಅವ್ರ ಹತ್ರ ಫಿಶ್ ಅಮೈನೋ ಆಸಿಡ್ ಟಾನಿಕ್ ಇಲ್ಲ, ನಾನು ಅವ್ರ ಹತ್ರ ಎಕ್ಸ್ಚೇಂಜ್ ಮಾಡ್ಕೊಳ್ತೀನಿ. ಇವು ಯಾವ್ದಕ್ಕೆ ಉಪಯೋಗ ಆಗ್ತವೆ ಸರ್? ಇದು ಎಲ್ಲಾ ತರದ ಬೆಳೆಗಳಿಗೂ ಉಪಯೋಗ ಆಗುತ್ತೆ ಸರ್. ಅಲ್ಲ, ಇನ್ನು ಸಸ್ಯ ಬೆಳವಣಿಗೆಗೆ? ಸಸ್ಯ ಪ್ರಚೋದಕವಾಗಿ ಕೆಲಸ ಮಾಡುತ್ತೆ ಸರ್. ಫಿಶ್ ಅಮೋನಿಯಾ ಆಸಿಡ್ ಟಾನಿಕ್ ಬಳಸಬೇಕಾದ್ರೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಎಲ್ಲರಿಗೂ ರೆಕಮೆಂಡ್ ಮಾಡಕ್ಕಾಗಲ್ಲ ಸರ್. ಯಾಕೆ, ಏನು ತೊಂದರೆ ಇದರಲ್ಲಿ? ತೊಂದರೆ ಏನಂದ್ರೆ ಅದು ಹೆವಿ ಗ್ರೋತ್ ಆಗುತ್ತೆ ಸರ್. ಬೆಳೆ ಹೆವಿ ಗ್ರೋತ್ ಆಗುತ್ತೆ ಅಂದ್ರೆ ತರಕಾರಿಗಳಿಗೆ ಅಂದ್ರೆ ಕಾಯಿಪಲ್ಲೆ ಇದಕ್ಕೆ ಮಾತ್ರ ಬಳಸಬಹುದು ಸರ್. ಕಾಯಿ ಹಿಡಿಯುವಂತಕ್ಕಾದ್ರೆ ಸ್ವಲ್ಪ ಒಂದೇ ಟೈಮ್ ಬಳಸಬೇಕಾಗುತ್ತೆ ಸರ್. ಜಾಸ್ತಿ ಆದ್ರೆ ಅದು ಕಾಯಿ ಬಿಡೋದನ್ನ ಮರ್ತೋಗಿ ಬಿಡುತ್ತೆ ಸರ್. ಅದು ಏನಿದು ಫಿಶ್ ಅಮಿನೋ ಆಸಿಡ್ ಅಂದ್ರೆ ಏನು, ಹೇಗೆ ಸಿದ್ಧಪಡಿಸ್ತೀರಿ ಇದನ್ನ? ಸರ್, ಫಿಶ್ ಅಮಿನೋ ಆಸಿಡ್ ಅಂದ್ರೆ ಈಗ ನಾವು ಎಲ್ಲೇ ಮೀನು ಕೊಂಡ್ಕೊಳ್ಳಿಕ್ಕೆ ಹೋಗ್ತೀವಿ ಸರ್, ಅವರು ಯಾರು ಕಟ್ ಮಾಡ್ತಿರ್ತಾರಲ್ಲ, ಅವ್ರ ವೇಸ್ಟ್ ಗಳನ್ನ ಸುಮ್ನೆ ಬಿಸಿ ಎಲ್ಲೇ ಬೇಕಲ್ಲಿ ತ್ಯಾಜ್ಯ ಇಲ್ಲಿವರೆ ಮಾಡ್ತಾರೆ. ಅದೇ ತ್ಯಾಜ್ಯನ್ನ ನಾವು ತಗೊಂಡು ಅದು ಎಷ್ಟು ತೂಕ ಇರುತ್ತೋ ಅದರಷ್ಟು ತೂಕದ ಮೇಲೆ ಒಂದು 10% ಬೆಲ್ಲನ ಸೇರ್ಸೋದು ಸರ್. ಆ ತೂಕದ ಮೇಲೆ 10%? ಹಾ ಸರ್. ಅಂದ್ರೆ ಉದಾಹರಣೆಗೆ 1 kg ಮೀನು ಇದೆ, ತ್ಯಾಜ್ಯ ಇದೆ, 1 kg 100 g ಬೆಲ್ಲ ಸೇರ್ಸೋದು, ಬೆಲ್ಲ ಹಾಕಿ ಸೇರ್ಸೋದು ಸರ್. ಸಮ ತೂಕದ ಮೇಲೆ 10%? ಹಾ, 10% ಹಾಕೋದ್ರಿಂದ ಉತ್ತಮ. 1 kg ಸಮ ಪ್ರಮಾಣದಲ್ಲಿ ಹಾಕಿದ್ರು ಏನ್ ತೊಂದರೆ ಇಲ್ಲ. ಅದನ್ನ ಕಲಿಸ್ತೀರಿ? ಹಾ ಸರ್. ಅದು 30 ದಿನದಲ್ಲಿ ರೆಡಿ ಆಗುತ್ತೆ ಸರ್. 30 ದಿನ ಅದು ನಂಗೆ ಕೂಡಿಡಬೇಕು. ಯಾವ್ದ್ರಲ್ಲಿ ಇಡ್ತೀರಿ ಅದನ್ನೆಲ್ಲ ಸರ್? ಪ್ಲಾಸ್ಟಿಕ್ ಜಾರಲ್ಲಿ ಇಡಬಹುದು ಅಥವಾ ಗಾಜಿನ ಜಾರಲ್ಲಿ ಇಡಬಹುದು. ಗಾಜಿನ ಜಾರಲ್ಲಿ ಇಟ್ಟಾಗ ಎಲ್ಲ ಫುಲ್ ಟೈಟ್ ಮಾಡಿ ಒಂದ್ ರೌಂಡ್ ಸ್ವಲ್ಪ ರಿವರ್ಸಿಗೆ ಬರ್ಬೇಕು ಸರ್. ಯಾಕಂದ್ರೆ ಅದರಲ್ಲಿ ಗ್ಯಾಸ್ ಫಾರ್ಮೇಷನ್ ಆಗುತ್ತೆ ಸರ್. ಗ್ಯಾಸ್ ಫಾರ್ಮೇಷನ್ ಆಗಿ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅಂದ್ರೆ ಅದು ಸ್ವಲ್ಪ ಗಾಳಿ ಹೊರಗಡೆ ಹೋಗ್ಬೇಕಂತ? ಹೌದು ಸರ್. ಅದು 35 ದಿನ ನೀವು ಅದನ್ನ ಕೊಳೆ ಹಾಕ್ತೀರಿ? ಹೌದು ಸರ್. ಬಾಟ್ಲಲ್ಲಿ? ಹೌದು. ನೀವು ಎಷ್ಟೆಷ್ಟು ಪ್ರಮಾಣದಲ್ಲಿ ಮಾಡ್ಕೊಳ್ತೀರಿ ಅದನ್ನೆಲ್ಲ? ಸರ್, ನಮ್ಗೆ ತ್ಯಾಜ್ಯ ಎಷ್ಟು ಸಿಗುತ್ತೆ ಅಷ್ಟು ಇದು ಮಾಡ್ತೀವಿ. ಅದು ಒಂದ್ಸರಿ ಮಾಡ್ಕೊಂಡ್ರೆ 6 ತಿಂಗಳ ತನಕ ಇಡಬಹುದು ಸರ್. ಇಡಬಹುದು. ಜಾಸ್ತಿನೂ ಇಟ್ಟಿದ್ದಾರೆ ಅಂತ ಕೇಳಿದ್ದೀನಿ ನಾನು. ನನಗೆ ಅನುಭವ ಬಂದಿದ್ದು 6 ತಿಂಗಳವರೆಗೆ ಇಡಬಹುದು ಅಂತ. ಆ ತ್ಯಾಜ್ಯ ಹೆಂಗಾಗುತ್ತೆ, ದ್ರವ ರೂಪಕ್ಕೆ ಬರುತ್ತೋ? ಸರ್, ಅದು ದ್ರವ ರೂಪಕ್ಕೆ ಬರುತ್ತೆ. ದ್ರವ ರೂಪಕ್ಕೆ ಜೇನುತುಪ್ಪದಂತ ದ್ರವ ರೂಪಕ್ಕೆ ಬರುತ್ತೆ. ಅದನ್ನ ಹೇಗೆ ಬಳಸೋದು ಸರ್? ಅದನ್ನ ಒಂದು ಟ್ಯಾಕ್ ಇರುತ್ತೆ ಸರ್, 16 ಲೀಟರ್ ಟ್ಯಾಕ್ ಇರುತ್ತಲ್ಲ, ಅದರಲ್ಲಿ 10 ml ಅಥವಾ 20 ml ಹೇಳ್ತಾರೆ, ರೆಕಮೆಂಡ್ ಮಾಡ. ನಾವು 10 ml ಬಳಸ್ತೀವಿ ಸರ್. ಯಾವ ಕ್ರಾಪ್ ಇದಿರುತ್ತಲ್ಲ ಆ ಕ್ರಾಪ್ ಮೇಲೆ ಬಳಸ್ತೀವಿ ಸರ್. 16 ಲೀಟರ್ ಟ್ಯಾಂಕ್ ಅಲ್ಲಿ ಅಂದ್ರೆ ಸ್ಪ್ರೇಯರ್ ಇರ್ತದಲ್ವಾ, ಔಷಧಿ ಸಿಂಪರಣೆ ಮಾಡುವಂತ ಟ್ಯಾಂಕಿಗೆ? ಹೌದು. ಬೇರೆ ಯಾವುದೇ ಔಷಧಿ ಹಾಕಲಾರದೆ ನೀರಲ್ಲಿ 16 ಲೀಟರ್ ನೀರಿಗೆ ಇದನ್ನ 10 ml 10 ml ಹಾಕಿದ್ರೆ ಸಾಕು? ಸಾಕು. ಯಾವ್ಯಾವ ಬೆಳೆಗೆ ಯಾವ್ಯಾವ ಹಂತದಲ್ಲಿ ಹೊಡಿಬೇಕನ್ನ ಸರ್? ಈಗ ಉದಾಹರಣೆಗೆ ಮೆಕ್ಕೆಜೋಳ ಅಥವಾ ತೊಗರಿ ಹೂವು ಕಚ್ಚಿರುತ್ತೆ, ಇನ್ನೇನು ಕಾಯಿ ಕಚ್ಚಿಕೊಳ್ಳೋ ಸಮಯದಲ್ಲಿ ಹೊಡೆದ್ರೆ ಕಾಳುಗಳು ಚೆನ್ನಾಗಿ ಬಲಿಯುತ್ತೆ, ಮತ್ತೆ ಆಮೇಲೆ ಶೈನಿಂಗು ಬರುತ್ತೆ ಸರ್. ಕಾಳಿನ ಶೈನಿಂಗು ಬರುತ್ತೆ, ಇಳುವರಿನೂ ಜಾಸ್ತಿ ಬರುತ್ತೆ ಸರ್. ಮೆಕ್ಕೆಜೋಳ ಮತ್ತು ತೊಗರಿಗೆ ಸರ್, ಎಲ್ಲಾ ಕಾಳು ಬೆಳೆಗಳಿಗೆ ಎಲ್ಲದಕ್ಕೂ ಚೆನ್ನಾಗಿ ಬರುತ್ತೆ. ಅಂದ್ರೆ ಒಂದೇ ಟೈಮಿಗೆ ಬಳಸ್ಬೇಕು ಸರ್, ಅಂದ್ರೆ ಒಂದೊಂದು ಹಂತಗಳನ್ನ ನೋಡ್ಕೊಂಡು ನಾವು ಬಳಸ್ಬೇಕು ಸರ್. ಅಲ್ಲ ನೀವು ಒಂದ್ ಸಲ ಬಳಸಬೇಕು ಅಂತೀರಿ? ಹಾ ಸರ್. ಅಂದ್ರೆ ಈಗ ಬೆಳೆ ಯಾವ ತಿಂಗಳಲ್ಲಿ, ಅಂದ್ರೆ ಹೂ ಕಟ್ಟುವಾಗ ಬಳಸಬೇಕು, ಅದಕ್ಕಿಂತ ಮುಂಚೆ ಬಳಸಬೇಕು, ಹೇಗೆ? ಹೂ ಕಚ್ಚಿದ ಮೇಲೆ ಸ್ವಲ್ಪ ಕಾಳು ಇದು ಆಗ್ತಿರ್ತದೆ, ಆ ಟೈಮಲ್ಲಿ ಬಳಸ್ಬೇಕು ಸರ್. ಸೊ ಇದರಿಂದ ಅಂದ್ರೆ ಹುಳುಗಳಿಗೆ ಕೆಲವು ಅಂದ್ರೆ ಈ ಬೆಳೆ ಕಾಳಿಗೆ ಅಥವಾ ಕಾಯಿ ಕಟ್ಟುವಾಗ ಏನಾದರೂ ಕೀಟಗಳು ಹುಳುಗಳು ಬರ್ತವೆ, ಇದಕ್ಕೆ ನಿಯಂತ್ರಣ ಆಗ್ತದ? ಸೊ ಇದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ನಿಯಂತ್ರಣ ಆಗುತ್ತೆ. ಮತ್ತೆ ನಿಯಂತ್ರಣ ಆಗದಿದ್ದ ಪಕ್ಷದಲ್ಲಿ ನಾವು ದಶಪರ್ಣಿ ಕಷಾಯ, ಐದೆಲೆ ಕಷಾಯ ಈ ತರ ಮಾಡ್ಕೊಳ್ತಾ ಹೋಗ್ತೀವಿ ಸರ್. ಈ ದಶಪರ್ಣಿ ಕಷಾಯ ಅಂದ್ರೆ ಏನು, ಅದ್ ಸ್ವಲ್ಪ ವಿವರಿಸಿ ಹೇಳಿ. ಸರ್ ಸಿದ್ಧ ಮಾಡ್ಬೇಕನ್ನ ಸರ್, 10 ತರದ ಎಲೆಗಳನ್ನ ಶೇಖರಣೆ ಮಾಡ್ಕೊಳ್ಳೋದು, ಯಾವ್ದೇ ಆದ್ರೂ ಅಂದ್ರೆ ವಿಷ ಇರಬೇಕು ಸ್ವಲ್ಪ, ಅಂದ್ರೆ ಕೀಟಗಳು ವಿಕರ್ಷಣೆ ಆಗ್ತಾ ಇರ್ಬೇಕು ಸರ್ ಅಂತ ಎಲೆಗಳು. ಉದಾಹರಣೆಗೆ ಬೇವಿನ ಎಲೆ ಆಗ್ಲಿ, ಲಕ್ಕಿ ಎಲೆ ಆಗ್ಲಿ, ಸೀತಾಫಲದ ಎಲೆ ಆಗ್ಲಿ, ಕತ್ತಾಳೆ ಆಗ್ಲಿ, ಈ ತರದ್ದು ಸರ್. ನೀವು ಈಗ ಈಗ ದಶಪರ್ಣಿ ಕಷಾಯ ನೀವು ಮಾಡಿದೀರಾ? ಹಾ ಮಾಡಿದೀವಿ ಸರ್. ಮಾಡಿದಿರಲ್ವಾ ಸರ್, ಸುಮ್ನೆ ಒಂದು 10 ಎಲೆ ಹೆಸರುಗಳನ್ನು ಹೇಳ್ತೀರಾ? ಹಾ ಸರ್. ಬಳಸೋದು ಹೇಳಿ ನೋಡು ಸರ್. ಬೇವಿನ ಎಲೆ, ಲಂಟಾನ ಅಂತ ಬರ್ತದೆ, ಆಮೇಲೆ ಲಕ್ಕಿ ಎಲೆ, ಎಕ್ಕದೆಲೆ, ಸೀತಾಫಲದ ಎಲೆ, ಹೊಂಗೆ ಎಲೆ, ಆಮೇಲೆ ತುಳಸಿನ ಸೇರಿಸಬಹುದು ಸರ್. ತುಳಸಿ ಸರ್, ಇಷ್ಟು ಎಲೆಗಳನ್ನ. ಹಾ ಸರ್. ಈಗ ಒಬ್ಬ ರೈತ, ನೀವು ಒಬ್ಬ ಸಣ್ಣ ಹಿಡುವಳಿದಾರರು ಅಂತ ಇಟ್ಕೊಳ್ಳಿ, ಎಷ್ಟೆಷ್ಟು ಪ್ರಮಾಣದಲ್ಲಿ ಇವನ್ನೆಲ್ಲವನ್ನು ಸಂಗ್ರಹಿಸಿಟ್ಕೊಳ್ಬೇಕು, ಮಾಡುವ ವಿಧಾನ ಹೇಳಿ ಸರ್. ಇವು ಎಲ್ಲ ಎಲೆಗಳನ್ನ ಚೆನ್ನಾಗಿ ಕಟ್ ಮಾಡಿಕೊಂಡು ಗೋಮೂತ್ರದಲ್ಲಿ ಹಾಕಿ ಕುದಿಸಬಹುದು ಸರ್. ಕುದಿಸಬೇಕು, ಕುದಿಸಬೇಕು. ಗೋಮೂತ್ರ ನಮ್ಮಲ್ಲಿ ಲಭ್ಯ ಇಲ್ಲ ಅಂದಾಗ ನೀರಲ್ಲಿ ಹಾಕಿ ಕುದಿಸೋದು ಸರ್. ಒಂದು 2 ದಿನ ಹಾಗೆ ಬಿಟ್ಬಿಡೋದು ಸರ್. ಒಂದು 2 ತಾಸು ಅಥವಾ 4 ತಾಸುವರೆಗೂ ಕುದಿಸೋದು, ಅದು ಅರ್ಧ ಪ್ರಮಾಣ ಆಗ್ಬೇಕು ಸರ್. ನಾವು ತುಂಬಾ ಹಾಕಿ ಕುದಿಸಿದಾಗ ಅದರ ಅರ್ಧ ಪ್ರಮಾಣದಲ್ಲಿ ಆಗ್ಬೇಕು. ಅರ್ಧ ಪ್ರಮಾಣ ಆದ್ಮೇಲೆ ಅದನ್ನ ಹಾಗೆ ಬಿಟ್ಬಿಡೋದು ಸರ್. ಎಷ್ಟು ದಿನ ಬಿಡಬೇಕು ಅದು? 2 ದಿನ ಬಿಡಬೇಕು ಸರ್. 2 ದಿನ ಬಿಡಬೇಕು. ಹಾ ಸರ್. ಆ ನಂತರ ಬಳಕೆಗೆ ಸಿದ್ಧ? ಸಿದ್ಧ ಸರ್. ಇದನ್ನ ಯಾವ ರೀತಿ ಬಳಸಬೇಕು ರೈತರು, ನೀವು ಹೇಗೆ ಬಳಸ್ತೀರಿ ಅದನ್ನ? ಸರ್, ನಾವು ಇದನ್ನ ಸಂಜೆ ಸಮಯದಲ್ಲಿ 16 ಲೀಟರ್ ಟ್ಯಾಂಕಿಗೆ 100 ರಿಂದ 150 ml ಬಳಸ್ತೀವಿ ಸರ್. ಹಾ ಸರ್. ಅಂದ್ರೆ ಯಾವ್ಯಾವ ಬೆಳೆಗೆ ಬೆಳೆಸ್ತೀರಿ ಹೆಚ್ಚಾಗಿ? ಎಲ್ಲ ಬೆಳೆಗೂ? ಎಲ್ಲ ಬೆಳೆಗಳು ಸೂಕ್ತ. ಯಾಕೆ ಇದು ಬೆಳೆ ವಿಕಾಸಕ್ಕೋ ಅಥವಾ ರೋಗಗಳು ಬಾರದಾಗಿ ನೋಡ್ಕೊಳ್ಳೋದು ಅಥವಾ ಕೀಟಗಳು ಬರದಾಗಿ ನೋಡ್ಕೊಳ್ಳೋದಕ್ಕೋ, ಹೇಗೆ ಇದು ಸರ್? ಇದು ಕೀಟಗಳನ್ನ ನಿಯಂತ್ರಣ ಮಾಡೋದಕ್ಕೆ ಮಾಡುತ್ತೆ. ಹಾ ಸರ್. ಒಂದ್ ವೇಳೆ ಇದು ನಿಯಂತ್ರಣ ಆಗದೆ ಇದ್ದ ಪಕ್ಷದಲ್ಲಿ ಗೋಮೂತ್ರನ ಆಡ್ ಮಾಡ್ತೀವಿ ಸರ್. ಅದರಲ್ಲಿ ಗೋಮೂತ್ರ ಆಡ್ ಮಾಡಿದಾಗ ಈ 150 ml ಏನ್ ತಗೊಳ್ತೇವೆ ಸರ್, ಅದರಲ್ಲಿ ಸ್ವಲ್ಪ ಕಡಿಮೆ ಮಾಡಿಕೊಂಡು ಈ ಗೋಮೂತ್ರನ ಸ್ವಲ್ಪ ಅದರಲ್ಲಿ ಜಾಸ್ತಿ ಆಡ್ ಮಾಡ್ತೀವಿ ಸರ್. ಸರ್, ಈಗ ನೀವು ಮುಖ್ಯವಾಗಿ ಏನೇನು ಬೆಳೀತಿದ್ದೀರಿ, ಯಾವ ರೀತಿ ನಿಮ್ಮ ಕೃಷಿಯಲ್ಲಿ ನೀವು ತೊಡಕೊಂಡಿದ್ದೀರಿ ಅದನ್ನ ಹೇಳಿ ಸ್ವಲ್ಪ ಸರ್. ಮುಖ್ಯವಾಗಿ ನಾವು ಮೆಕ್ಕೆಜೋಳ ಮತ್ತು ತೊಗರಿ ಬೆಳಿತೇವೆ. ಇವೆರಡು ಬೆಳೆಗಳನ್ನ ಬೆಳಿತೀರಿ? ಹೌದು ಸರ್. ಮೇಜರ್ ಆಗಿ? ಮೇಜರ್ ಆಗಿ. ಮತ್ತೆ ಮನೆಗೆ ಬೇಕಾಗುವಂತ ಆಹಾರ ಧಾನ್ಯಗಳು ಅದು ಬೇರೆ ಬೇರೆ ಸರ್? ಜೋಳ ಆಗಿರ್ಬೋದು ಅಥವಾ ಜೋಳಗಳನ್ನ ನಾವು ಹೊರಗಡೆಯಿಂದ ತಗೊಂಡ್ ಬರ್ತೀವಿ. ಈ ನೆಕ್ಸ್ಟ್ ನಾವು ಅದನ್ನ ಪ್ಲಾನಿಂಗ್ ಮಾಡ್ತೇವೆ ಸರ್. ನಮ್ಮ ಮನೆಗೆ ಬಳಕೆ ಬೇಕಾದಂತ ಎಲ್ಲಾ ತರಕಾರಿಗಳಾಗ್ಲಿ ಬೇಳೆಕಾಳುಗಳಿಗೆ ನಾವು ನಮ್ಮ ಹೊಲದಲ್ಲಿ ಬೆಳಕೋಬೇಕಂತ ಮಾಡ್ಕೊಳ್ತೀವಿ. ಈಗ ನೀವು ಈ ರೀತಿ ಸಾವಯವ ಒಳಸುರಿಗಳನ್ನ ಬಳಸ್ತಾ ಇದ್ದೀರಿ? ಹಾ ಸರ್. ಇವೆರಡೇ ಸಾಕಾ ನಿಮ್ಮ ಬೆಳೆಗಳಿಗೆ, ಬೇರೆ ಮಣ್ಣಿಗೆ ಏನಾದರೂ ಕೊಡ್ತೀರಾ? ಮಣ್ಣಿಗೆ ಬೇಕಾಗುವಂತ ಒಳಸುರಿಗಳೇನಾದ್ರೂ ಇದೆಯಾ ಸರ್? ಗೋಕೃಪ ಅಂತ ಜಲ ಇದೆ, ಆಮೇಲೆ ವೇಸ್ಟ್ ಡಿಕಾಂಪೋಸರ್ ಇದೆ, ಅದ್ರ ಜೊತೆಗೆ ಫ್ರೂಟ್ ಫರ್ಮೆಂಟೆಡ್ ಫ್ರೂಟ್ ಜ್ಯೂಸ್ ಅಂತ ಮಾಡ್ಕೊಂಡಿದ್ದೀನಿ ಸರ್. ಏನದು? ಫರ್ಮೆಂಟೆಡ್ ಫ್ರೂಟ್ ಜ್ಯೂಸ್. ಹೌದಾ? ಏನಂಗಂದ್ರೆ ಅದು ಹೆಂಗಂದ್ರೆ ಯಾವ್ದೇ ಹಣ್ಣು ಇರಲಿ, ಯಾವ್ದೇ ಹಣ್ಣು ಇರಲಿ, ಯಾವ್ದೇ ಪಪ್ಪಾಯ, ಬಾಳೆ, ಪೇರ್ಲ, ಈ ತರ ನಮಗೆ ಜಾಸ್ತಿ ಅವೈಲೇಬಲ್ ಸಿಗೋದು ಪಪ್ಪಾಯ ಮತ್ತು ಬಾಳೆ ಸರ್. ನಿಮ್ ಭಾಗದಲ್ಲಿ? ನಮ್ ಭಾಗದಲ್ಲಿ. ಅಂದ್ರೆ ಅದು ಈಗ ವ್ಯಾಪಾರಿಗಳು ಇರ್ತಾರಲ್ಲ ಸರ್, ಅವ್ರ ಹತ್ರ ಇನ್ನೇನು ಅದು ಪೂರ್ತಿ ಬಾಡ್ ಹೋಗ್ತಿರ್ತದೆ, ಮಾರಕ್ ಆಗಲ್ಲ, ವೇಸ್ಟ್ ಅಂತೇಳಿ ಒಯ್ಯತಿರ್ತಾರೆ. ಅಂತದನ್ನ ನಾವು ಖರೀದಿ ಮಾಡಿಕೊಂಡು ಅದು ಎಷ್ಟು ಕೆಜಿ ಇರುತ್ತಲ್ಲ ಸರ್, ಅದರಷ್ಟು ಬೆಲ್ಲನ ನಾವು ಆಡ್ ಮಾಡ್ತಾ ಹೋಗ್ತೀವಿ. ಸೇಮ್ ಫಿಶ್ ಅಮೋನಿಯಾ ಆಸಿಡ್ ಅಂತೇಳಿ ಅದೇ ತರ ಇದನ್ನ ಮಾಡ್ಕೊಳ್ತೀವಿ ಸರ್. ಇದು ಎದಕ್ಕೆ ಬಳಕೆ? ಮಣ್ಣಿಗೆ ಕೊಡೋದಾ ಇದು? ಇದು ಮಣ್ಣಿಗೂ ಕೊಡಬಹುದು ಸರ್, ಗಿಡಗಳಿಗೂ ಸ್ಪ್ರೇ ಮಾಡಬಹುದು ಸರ್. ಇದರಿಂದ ಎಷ್ಟು ದಿನ ಇದನ್ನ ಕೊಳೆ ಹಾಕಬೇಕು ಸರ್? ಸೇಮ್ ಇದು ಒಂದ್ ವಾರ ಸಾಕು ಸರ್. ಸಾಕಾ? ಅದು 35 ದಿನ ಅಂತ ಹೇಳಿದ್ರೆ ಸರ್? ಅದು 35 ದಿನ ಅಂದ್ರೆ ಫಿಶ್ ಅದು ನಿಧಾನಕ್ಕೆ, ಅದರಲ್ಲಿ ಮೂಳೆ ಅಂಶ ಎಲ್ಲ ಇರುತ್ತೆ, ಹಿಂಗಾಗಿ ನಿಧಾನಕ್ಕೆ ಟೈಮ್ ತಗೊಳುತ್ತೆ ಸರ್. ಇದು ಹಾಗೇನಿಲ್ಲ ಸರ್, 12 ದಿನಕ್ಕೆ ಇದು ಕೊಳತೋಗುತ್ತೆ ಸರ್. ಒಂದ್ ವಾರದಲ್ಲಿ ಕೊಳತೋಗುತ್ತೆ, ನೀವು ಒಂದ್ ವಾರದ ನಂತರ ನೀವು ಬಳಸಬಹುದು. ಲಿಕ್ವಿಡ್ ಆಗುತ್ತಾ ಇದು? ಸ್ವಲ್ಪ ಲಿಕ್ವಿಡ್ ಆಗುತ್ತೆ ಸರ್. ನಾವು ಅದನ್ನ ಜಲ್ತರ ಆಗುತ್ತೆ ಸ್ವಲ್ಪ, ನಾವು ಅದನ್ನ ಕಿವಿಚಿಕೊಂಡು ಒಂದ್ ಕಡೆ ಫಿಲ್ಟರ್ ಮಾಡಿಕೊಂಡು ನಾವು ನಮ್ಗೆ 2 ml 3 ml ಹಾಕೊಂಡು ಸ್ವೇಮ್ ಮಾಡಿ. ಒಂದ್ ಕ್ಯಾನ್ಗೆ ಎಷ್ಟಾಗಬೇಕಾಗುತ್ತೆ ಯಾವ್ದು ಸರ್? ಇದು ಹಣ್ಣಿನ ಒಂದ್ ಕ್ಯಾನಿಗೆ ನಮ್ಗೆ 3 ml ಆದ್ರೂ ಹಾಕ್ಬೋದು ಅಥವಾ 10 ml ಆದ್ರೂ ಹಾಕ್ಬೋದು. ಏನ್ ತೊಂದ್ರೆ? ಎಕ್ಸಸ್ ಏನ್ ಹಾಕಿದ್ರೆ ಏನ್ ತೊಂದ್ರೆ ಇಲ್ಲ ಸರ್, ಜಾಸ್ತಿ ಹಾಕಿದ್ರೆ ಏನ್ ತೊಂದ್ರೆ ಇಲ್ಲ ಸರ್. ಇದನ್ನ ನೀವು ಬೆಳೆಗಳ 3-4 ಹಂತದಲ್ಲಿ ಕೂಡ ನೀವು ಬಳಸಬಹುದು. ಇದು ಯಾವಾಗಿನಿಂದ ಕೊಡಕ್ ಶುರು ಮಾಡ್ಬೇಕು? ಇದನ್ನ ಮಣ್ಣಿಗೆ ಕೊಡ್ಬೇಕಾ ಅಥವಾ ಬೆಳೆಗಳಿಗೆ ಕೊಡ್ಬೇಕು? ಹೇಗೆ ಸರ್? ಮಣ್ಣಿಗೆ ಕೊಡಬಹುದು. ಮಣ್ಣಿಗೆ ಹೇಗೆ? ನೀರಿನ ಮೂಲಕ ಹರಿಸೋದಾ? ಹೇಗೆ? ಸ್ಪ್ರೇ ಮುಖಾಂತರ ಅಳಿಸ್ಬೋದು, ಕೃಷಿ ಭೂಮಿಗೆ ಇದು ಮಾಡಬಹುದು, ಸ್ಪ್ರೇ ಮಾಡಬಹುದು ಸರ್. ಇಲ್ಲ ಬೇಡ ನಮ್ಗೆ ಡ್ರಿಪ್ ಇದೆ ಅಂತಂದ್ರೆ ಡ್ರಿಪ್ ಮುಖಾಂತರ ನಾವು ಡ್ರೆಂಚಿಂಗ್ ಮಾಡಬಹುದು. ಇದರಿಂದ ಏನು ಉಪಯೋಗ ಆಗ್ತದೆ ಬೆಳೆಗೆ? ಸೂಕ್ಷ್ಮಾಣುಜೀವಿಗಳ ಚಟುವಟಿಕೆ ಜಾಸ್ತಿ ಆಗುತ್ತೆ ಸರ್. ಸೂಕ್ಷ್ಮಾಣುಜೀವಿಗಳ ಚಟುವಟಿಕೆ ಜಾಸ್ತಿ ಆಗುತ್ತೆ, ಆಮೇಲೆ ನಮ್ಮ ಭೂಮಿ ಫಲವತ್ತತೆ ಆಗ್ತಾ ಹೋಗುತ್ತೆ ಜಾಸ್ತಿ ಆಗ್ತದೆ. ಈಗ ಒಂದ್ ಕಡೆಗೆ ಸಾಮಾನ್ಯವಾಗಿ ರೈತರು ಮೆಕ್ಕೆಜೋಳವನ್ನ ಬೆಳೆಯೋದು ಅಂದ್ರೆ ಏಕ ಬೆಳೆ ಪದ್ಧತಿಗೆ ಹೆಚ್ಚು ಅಡಿಟ್ ಆಗಿಬಿಟ್ಟಿರ್ತಾರೆ. ಅಂದ್ರೆ ಏನಾಗ್ತದೆ, ಅದು ಕಮರ್ಷಿಯಲ್ ಕ್ರಾಪ್ ಅನ್ನೋಕೆ ಒಂದಿಷ್ಟು ದುಡ್ಡು ಬರುತ್ತೆ ಅನ್ನೋ ಕಾರಣಕ್ಕಾಗಿ ಬಹುತೇಕ ಮೆಕ್ಕೆಜೋಳ ಬೆಳೆಗಾರರ ಭೂಮಿ ಏನಿರುತ್ತಲ್ಲ ಅದು ಬರಡಾಗ್ತಾ ಹೋಗ್ತಿದೆ ಅಂತಕ್ಕಂಥದ್ದು ತಜ್ಞರ ಅಭಿಪ್ರಾಯ, ರೈತರು ಅದನ್ನೇ ಹೇಳ್ತಾ ಇದ್ದಾರೆ. ಆದ್ರೆ ನೀವು ಬಳಸುವ ಒಳಸುರಿಗಳಿಂದ ಮಣ್ಣಿಗೆ ಯಾವುದೇ ಅಂದ್ರೆ ಹೆಚ್ಚು ಶಕ್ತಿ ತುಂಬುತ್ತೆ ಇದು? ಈ ನಿಟ್ಟಿನೊಳಗೆ ಈ ಬಗ್ಗೆ ರೈತರಿಗೆ ಏನಾದ್ರೂ ನೀವು ಜಾಗೃತಿ ಮೂಡಿಸೋದು ಇದು ಮಾಡ್ತಾ ಇದ್ರೆ ಹೇಗೆ ಸರ್? ನಾವು ಮಾಡ್ತಾ ಇದೀವಿ, ಮಣ್ಣಿನ ಮಾತುಕತೆ ಕಾರ್ಯಕ್ರಮದಲ್ಲಿ ನಾವು ರೈತರಿಗೆ ಹೇಳ್ತಾ ಇದೀವಿ, ಏಕ ಬೆಳೆ ಪದ್ಧತಿ ಬೇಡ, ನೀವು ಬಹುಬೆಳೆ ಪದ್ಧತಿಗಳನ್ನ ಅಳವಡಿಸಿಕೊಳ್ಳಿ ಅಂತ ನಾವು ಹೇಳ್ತಾ ಇದೀವಿ ಸರ್. ಎಲ್ಲ ರೈತರಿಗೆ ಹೇಳ್ತಾ ಇದೀವಿ, ನಾವು ಈಗ ಅದೇ ಪದ್ಧತಿಯಲ್ಲಿ ಅಳವಡಿಸಿಕೊಳ್ತಾ ಇದೀವಿ ಸರ್. ನಾವು ಈ ಏಕ ಬೆಳೆ ಪದ್ಧತಿ ಬಂದಾಗ ನಮಗೆ ಕೆಲವೊಮ್ಮೆ ಧಾರಣೆ ಸಿಗಬಹುದು, ಕೆಲವೊಮ್ಮೆ ಸಿಗದೇ ಇರಬಹುದು. ಬಹುಬೆಳೆ ಪದ್ಧತಿ ಅಳವಡಿಸಿಕೊಂಡಾಗ ಒಂದು ಬೆಳೆ ಧಾರಣೆ ಬರಲಿಲ್ಲ ಅಂದ್ರೆ ಇನ್ನೊಂದು ಬೆಳೆ ಆದ್ರೆ ನಮ್ಮನ್ನ ಕೈ ಹಿಡಿಯುತ್ತೆ. ಕೈ ಹಿಡಿಯುತ್ತೆ ಅಂತ? ಹೌದು ಸರ್. ಸರ್, ಈಗ ಅಂದ್ರೆ ನೀವು ಮಾಡುವ ಕೃಷಿಯಲ್ಲಿ ವೆಚ್ಚ ತುಂಬಾ ಕಡಿಮೆ ಇದೆ ಅಂತ ಅನಿಸ್ತದೆ ನಿಮ್ಮ ಮಾತುಗಳಿಂದ. ಹೌದೌದು ಸರ್. ಅಂದ್ರೆ ರೈತರು ಆರ್ಥಿಕ ಹೊರೆಯಿಂದ ಆರಾಮಾಗಿರ್ಬೋದು, ಆರ್ಥಿಕ ಹೊರೆ ಆಗೋದಿಲ್ಲ ಇವರಿಗೆ, ಹಣಕಾಸಿನ ಹೆಚ್ಚು ಅಗತ್ಯ ಇಲ್ಲ ಅಂತ ಅನ್ಸುತ್ತೆ. ಇಲ್ಲ ಸರ್. ಹೌದಾ? ಇಲ್ಲ. ಈಗ ನೀವು ಸುಮಾರು ಈಗ ತೊಗರೆ ಬೆಳಿತೀರಿ, ಮೆಕ್ಕೆಜೋಳ ಬೆಳಿತೀರಿ, ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ಖರ್ಚು ಮಾಡ್ತೀರಿ ಸುಮ್ಮನೆ ಅಂದಾಜು ಹೇಳಿ, ಒಂದೊಂದು ಎಕರೆ ಅಂತ ಇಟ್ಕೊಳ್ಳಿ, ಅಥವಾ ನಿಮ್ಮ ಕೃಷಿ ಎಷ್ಟು ಎಕರೆಯಲ್ಲಿ ಪ್ರದೇಶದಲ್ಲಿ ನೀವು ಕೃಷಿ ಮಾಡ್ತಾ ಇದ್ದೀರೋ ಅದಕ್ಕೆ ಎಷ್ಟು ವೆಚ್ಚ ತಗುಲುತ್ತೆ, ಇದು ಬೇರೆ ರೈತರಿಗೆ ಹೋಲಿಕೆ ಮಾಡಿದ್ರೆ ನಿಮ್ಮ ವೆಚ್ಚ ಎಷ್ಟಿರ್ತದೆ ಅಂತ? ಸರ್, ಬೇರೆ ಹೊಲಗಳಿಗೆ ಕಂಪೇರ್ ಮಾಡಿದಾಗ ನಮ್ಮ ಹೊಲಗಳಿಗೆ ಬಹಳ ಕಡಿಮೆ ಆಗುತ್ತೆ ಸರ್. ನಾವು ಏನ್ ಭೂಮಿ ಸಿದ್ಧತೆಗೆ ಮತ್ತೆ ಜೀವಾಮೃತ ಈ ತರ ನಾವು ವೇಸ್ಟ್ ಡಿಕಂಪೋಸರ್ ಅಥವಾ ಗೋಕೃಪಂಚಲ ಮಾಡ್ಬೇಕಾದ್ರೆ ಸ್ವಲ್ಪ ಬೆಲ್ಲಕ್ಕೆ ನಾವು ಖರ್ಚು ಮಾಡ್ತೀವಿ, ಅದು ಬಿಟ್ರೆ ಮತ್ತೆ ಜಾಸ್ತಿ ಏನ್ ಖರ್ಚು ಮಾಡಲ್ಲ ಸರ್. ಒಮ್ಮೆಲೆ ನಾವು ಬೆಳೆ ಕಟಾವ್ ಮಾಡ್ಬೇಕಾದ್ರೆ ಲೇಬರ್ಗೆ ಕಳೆ ತೆಗಿಬೇಕಾದ್ರೆ ಲೇಬರ್ಗೆ ಈ ತರದಕ್ಕೆ ಖರ್ಚು ಮಾಡ್ತೀವಿ ಸರ್. ಈಗ ನೀವು ಸಾವಯವದ ಈ ಒಳಸುರಿಗಳನ್ನೆಲ್ಲ ಕೊಡ್ತೀರಿ? ಹೌದು ಸರ್. ಮತ್ತೆ ಬೇರೆ ಯಾವುದೇ ರಾಸಾಯನಿಕ ಔಷಧಿಗಳನ್ನ ನೀವು ಸಿಂಪರಣೆ ಮಾಡೋದಿಲ್ಲ? ಮಾಡೋದಿಲ್ಲ. ಹೌದಾ? ಗೊಬ್ಬರಗಳು ಯಾವ್ದು ಮಾಡಲ್ಲ ಸರ್. ಈ ಹರಳು ಗೊಬ್ಬರಗಳಾಗಿರ್ಬೋದು, ಪುಡಿ ಗೊಬ್ಬರಗಳು, ಅಂಗಡಿಯಿಂದ ತರುವಂತ ಯಾವುದೇ ಗೊಬ್ಬರಗಳನ್ನು ನೀವು ತರಲ್ಲ. ಹಾಗಾಗಿ ಆ ಹಣ ಎಲ್ಲ ನಿಮ್ಗೆ ಉಳಿತಾಯ ಆಗ್ತದೆ. ಹೌದು ಸರ್. ಸೊ ಅವುಗಳ ಕೊರತೆ ಇದೆ ಅಂತ ನಿಮ್ಗೇನು ಅನಿಸಿಲ್ಲ? ಅದು ಬೇಕು ಅಂತ ಅನಿಸಿಲ್ಲ ನಿಮ್ಗೆ? ಬೇಕಂತ ಅನಿಸಿಲ್ಲ. ಹಾಗಾಗಿ ನಿಮ್ಮ ಮಣ್ಣಿನ ಫಲವತ್ತತೆ ಯಾವಾಗ್ಲೂ ದ್ವಿಗುಣಗೊಳ್ತಾ ಹೋಗ್ತದೆ, ದಿನದಿಂದ ದಿನಕ್ಕೆ ಉತ್ತಮ ಆಗ್ತಾ ಇದೆ ಸರ್. ಆಗ್ತಾ ಇದೆ, ಫಲವತ್ತತೆ ಹೊಂದ ಇದೆ. ಸೊ ಅಂದ್ರೆ ನಿಮ್ಮ ಅನುಭವದ ಪ್ರಕಾರ ರೈತರು ಹೆಚ್ಚು ಚಿಂತೆ ಮಾಡಬೇಕಾಗಿಲ್ಲ ಅಂತ ಅನ್ಸುತ್ತೆ ಅಲ್ವಾ? ಈ ಕೃಷಿಗೆ ದುಡ್ಡು ಬೇಕಾಗ್ತದೆ. ಈಗ ನಾವು ಸಾಮಾನ್ಯವಾಗಿ ಬೇರೆ ಬೇರೆ ರೈತರನ್ನೆಲ್ಲ ಮಾತಾಡಿಸುವಾಗ ನಾನು ಬೀಜಕ್ಕೆ ಸಾಲ ಮಾಡಿದೆ, ಗೊಬ್ಬರಕ್ಕೆ ಸಾಲ ಮಾಡಿದೆ, ಅದಕ್ಕೆ ಸಾಲ ಮಾಡಿದೆ, ಇದಕ್ಕೆ ಸಾಲ ಮಾಡಿದೆ ಅಂತೇಳಿ ಬಂದ ಬೆಳೆಯನ್ನ ಮಾರಾಟ ಮಾಡಿದ ದುಡ್ಡು ಅಲ್ಲಲ್ಲೇ ಹೋಲಾಗಿಬಿಡುತ್ತೆ. ಅಂದ್ರೆ ಸಾಲಕ್ಕೆ ಅದಕ್ಕೆ ಇದಕ್ಕೆ ಹೋಗ್ಬಿಡುತ್ತೆ, ಕೈಗೆ ದಕ್ಕೋದಿಲ್ಲ ಅಂತ ಬಹುತೇಕ ರೈತರ ಒಂದು ಅಳಲು ಇದು. ಸೊ ನಿಮ್ಮ ಪ್ರಕಾರ ರೈತರು ಈ ಸಂಕಷ್ಟಕ್ಕೆ ಒಳಗಾಗುವ ಅಗತ್ಯನಿಲ್ಲ ಅಂತ ಹೇಳ್ತಾರೆ, ಹೌದಲ್ವಾ? ಒಂದು ಮಿನಿಮಮ್ ಬಂಡವಾಳ ಬೀಜಕ್ಕೆ ಅಥವಾ ಒಂದಿಷ್ಟು ಲೇಬರ್ ಖರ್ಚಿಗೆ ಅದಕ್ಕೆ ಇದಕ್ಕೆ, ಬಹುಶಃ ಒಂದು ಕುಟುಂಬದಲ್ಲಿ ಹೆಚ್ಚು ಜನ ಕೃಷಿಯಲ್ಲಿ ತೊಡಕೊಂಡವರಿದ್ರೆ ಅದನ್ನು ತಪ್ಪುತ್ತೆ, ಆ ಹಣನು ಉಳಿಯುತ್ತೆ ಅಂತಕ್ಕಂಥದ್ದು. ಸರಿ, ಇಷ್ಟೆಲ್ಲ ಉತ್ಸಾಹದಿಂದ ನೀವು ಸಾವಯವ ಕೃಷಿಯಲ್ಲಿ ತೊಡಕೊಂಡಿದ್ದೀರಿ, ನಿಮ್ಮ ಕನಸುಗಳೇನು ಮುಂದೆ? ಈಗ ಮುಂದೆ ನೀವು ಡಿಪ್ಲೊಮಾ ಮೆಕ್ಯಾನಿಕಲ್ ಮಾಡಿದ್ರಿ, ಯಾರಿಗೆ ಈಗ ನಾವು ಎಲ್ಲ ಹಳ್ಳಿಯ ಯುವಕರು ನಗರಗಳಿಗೆ ಓಡೋಗ್ತಾ ಇದ್ರು, ಅಲ್ಲೇನೋ ಒಂದು ಸಂಬಳ ಸಿಗುತ್ತೆ, ಜೀವನ ಮಾಡಬಹುದು ಅಂತೇಳಿ. ಒಂದ್ ಕಡೆಗೆ ತಂದೆ ತಾಯಿಗಳು ಸಹಿತ ಬಹುತೇಕ ತಂದೆ ತಾಯಿಗಳು ಕೃಷಿಯಿಂದ ಮಕ್ಕಳನ್ನ ವಿಮುಖರನ್ನಾಗಿ ಮಾಡ್ತಾರೆ, ನೀವು ಏನಾದ್ರೂ ಓದ್ಕೊಳ್ಳಿ ಅಥವಾ ಏನಾದ್ರೂ ಕೆಲಸ ಮಾಡಿ ಹಾಗೆ ಹೀಗೆ ಹೇಳ್ತಾ ಇದ್ದಾರೆ. ಆದ್ರೆ ನೀವು ಅಲ್ಲಿಂದ ಮರಳಿ ಬಂದವರು ನೀವು ಈಗ. ಹೌದು ಸರ್. ಈಗ ಈ ಅನುಭವ ನಿಮ್ಗೇನನ್ಸುತ್ತೆ, ನಿಮ್ಮಂತ ಯುವಕರಿಗೆ ಏನ್ ಹೇಳಕ್ ಬಯಸ್ತೀರಿ? ಸರ್, ನಾನೇ ಒಂದು ಹೇಳೋದು ಬಯಸಿದೆ ಏನಂದ್ರೆ, ನಾವು ಒಂದು ಫ್ಯಾಕ್ಟರಿಲಿ ಕೆಲಸ ಮಾಡಿದೀವಿ ಅನ್ಕೊಳ್ಳಿ, ನಮ್ಗೆ ಒಂದು ಕಡಿಮೆ ಸಂಬಳ ಇರುತ್ತೆ, ಇಲ್ಲ ಅಂತಲ್ಲ, ಹಳ್ಳಿ ಸಿಟಿಯ ಜೀವನ ನೋಡಿದಾಗ ಅಲ್ಲಿ ಲಿವಿಂಗ್ ಕಾಸ್ಟ್ ಅವೆಲ್ಲ ಬಹಳ ಜಾಸ್ತಿ ಇರುತ್ತೆ, ಆಮೇಲೆ ನಾವು ಇನ್ನೊಬ್ಬರ ಹತ್ರ ಕೆಲಸ ಮಾಡ್ಬೇಕಾಗತ್ತೆ. ಇದು ಮುಖ್ಯವಾಗಿ ಅವ್ರು ಏನ್ ಹೇಳ್ತಾರ ಅದನ್ನ ಕೆಲಸ ಮಾಡ್ಬೇಕಾಗುತ್ತೆ. ನಾವು ಸೂರ್ಯೋದಯ ನೋಡಕ್ಕಾಗಲ್ಲ, ಸೂರ್ಯಾಸ್ತನ ನೋಡಕ್ಕಾಗಲ್ಲ, ಅಂತ ಒತ್ತಡದ ಜೀವನದಲ್ಲಿ ನಾವು ಅಲ್ಲಿ ಬದುಕ್ತಾ ಇರ್ತೀವಿ. ಅದೇ ನೀವು ಏನಾದ್ರೂ ಹಳ್ಳಿ ಕಡೆ ಬಂದಾಗೆ ಸೂರ್ಯೋದಯ ನೋಡ್ಬೋದು, ಸೂರ್ಯಾಸ್ತ ನೋಡ್ಬೋದು, ನಮಗೆ ಯಾವ ಟೈಮ್ ಸಿಗುತ್ತೋ ಅವಾಗ ಹೊಲಕ್ಕೆ ಹೋಗೋದು ಬರೋದು ಮಾಡ್ಬೋದು, ನಾವು ಫ್ರೀಯಾಗಿ ಓಡಾಡ್ಬೋದು. ಈಗ ನಿಮ್ಮ ಉತ್ಪನ್ನಗಳು ನೀವು ಸಾವಯವದಲ್ಲೇ ಬೆಳೀತಾ ಇದ್ರಿ, ತೊಗರೆ ಆಗಿರ್ಬೋದು, ಮೆಕ್ಕೆಜೋಳ ಆಗಿರ್ಬೋದು, ಆ ಉತ್ಪನ್ನಗಳಿಗೆ ಮಾರುಕಟ್ಟೆಯಲ್ಲಿ ಯಾವ ರೀತಿಯ ಒಂದು ರೆಸ್ಪಾನ್ಸ್ ಇದೆ ಅಂತ, ಅಥವಾ ನೀವು ವಿಶೇಷವಾಗಿ ಇದು ಸಾವಯವದಲ್ಲಿ ಇರೋದ್ರಿಂದ ಇದಕ್ಕೇನು ಪ್ರತ್ಯೇಕವಾಗಿರ್ತಕ್ಕಂತ ಬೇಡಿಕೆ ಅಥವಾ ಮಾರುಕಟ್ಟೆ ಇದೆಯಾ, ಹೇಗೆ ಸರ್? ಮಾರುಕಟ್ಟೆ ನಾವು ಸೃಷ್ಟಿ ಮಾಡ್ಕೊಂಡಿದೀವಿ ಸರ್. ನಾವು ನೀವೇ ಮಾಡ್ಕೊಂಡಿದ್ದೀವಿ? ಹೌದು ಸರ್, ಕೊಪ್ಪಳ ರೈತ ಮಾರುಕಟ್ಟೆ ಅಂತ ಮಾಡ್ಕೊಂಡಿದ್ದೀವಿ. ನಾವು ನಮ್ಮಲ್ಲಿ ಎಷ್ಟು ಉತ್ಪನ್ನಗಳಿದ್ವೋ ಅಷ್ಟು ನಾವು ಅಲ್ಲಿ ಮಾರಾಟ ಮಾಡೋ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ ಸರ್. ರಿಟೇಲ್ ಆಗಿ ಮಾಡ್ಕೊಳ್ತಾ ಇದೀವಿ. ಕೆಲವರು ಬಲ್ಕ್ ಕೇಳ್ತಾ ಇದಾರೆ, ನಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಲ್ಲಿ ಸಪ್ಲೈ ಮಾಡ್ತೀವಿ ಸರ್. ಉಳಿದಿದ್ದು ನಾವು ಅದರಿಂದ ಬೈ ಪ್ರಾಡಕ್ಟ್ ಏನಾರ ಮಾಡ್ಕೋಬಹುದಾ ಅಂತ ಚಿಂತನೆ ಮಾಡ್ತಾ ಇದೀವಿ ಸರ್. ಈಗ ಬಹಳಷ್ಟು ಇದಾವೆ ಸರ್, ಆ ನಿಟ್ಟಿನಲ್ಲಿ ನಾವು ಸಾಕ್ತಾ ಇದ್ದೀವಿ. ಈಗ ನೀವು ಒಂದು 12 ಎಕರೆ ಭೂಮಿ ಇದೆ? ಹೌದು ಸರ್. 12 ಎಕರೆ ಭೂಮಿಯಲ್ಲೂ ಸಹಿತ ಒಂದೇ ಬೆಳೆ ಬೆಳೀತೀರಾ ನೀವು? ಸರ್, 12 ಎಕರೆಯಲ್ಲಿ ನಾವು 8 ಎಕರೆ ಮಾಡಿದ್ವಿ ಸರ್ ಕಳೆದ ಬಾರಿ. 4 ಎಕರೆ ಸ್ವಲ್ಪ ಅದು ಸೌಳು ಭೂಮಿ ಇರೋದ್ರಿಂದ. ಇಳುವರಿ ಎಷ್ಟು ಬರುತ್ತೆ ಈಗ ನಿಮ್ಗೆ? ಒಂದು 8 ಎಕರೆ ತೊಗರೆ ಬೆಳೆದಿರಿ ಅಂತ ಇಟ್ಕೊಳ್ಳಿ. ನಿಮ್ಮ ಈ ಸಾವಯವ ಪದ್ಧತಿಯಲ್ಲಿ ತೊಗರಿಯನ್ನ ಬೆಳೆದಿರಿ ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ನಿಮ್ಗೆ ಇಳುವರಿ ಬರುತ್ತೆ ತೊಗರಿದು? ಸರ್, ಶುರುವಿನಲ್ಲಿ ಬಹಳ ಕಡಿಮೆ ಬರುತ್ತೆ ಸರ್, ಯಾಕಂದ್ರೆ ಭೂಮಿಯ ಫಲವತ್ತತೆ ಇರೋದಿಲ್ಲ ಸರ್ ಶುರುವಿನಲ್ಲಿ. ನಾವು ಬರ್ತಾ ಬರ್ತಾ ನಾವು ಹೇಗೆ ಬೆಳ್ಕೊಂತ ಹೋಗ್ತೀವಿ, ನಾವು ಒಳಸುರಿಗಳನ್ನ ಹೇಗೆ ಬಳಸ್ತಾ ಹೋಗ್ತೀವಿ, ಆ ತರ ನಿಧಾನಕ್ಕೆ ಉತ್ಪನ್ನಗಳು ಜಾಸ್ತಿ ಆಗುತ್ತೆ. ಅಲ್ಲ, ಈಗ ನಿಮಗೆ ಇಳುವರಿ ಹೇಗೆ ಬರ್ತದೆ? ಮೆಕ್ಕೆಜೋಳ ಮತ್ತೆ ತೊಗರಿ ಬಿತ್ತಿದೆ ಸರ್, 4 ಸಾಲು ಮೆಕ್ಕೆಜೋಳ, 1 ಸಾಲು ತೊಗರಿ, ಈ ತರ ಬಿತ್ತನೆ ಮಾಡಿದ್ದೆ. 108 ಕ್ವಿಂಟಲ್ ಮೆಕ್ಕೆಜೋಳ ಆಗಿತ್ತು ಸರ್ ಕಳೆದ ಬಾರಿ. ಹೌದು ಸರ್. ಮತ್ತೆ 12 ಕ್ವಿಂಟಲ್ ತೊಗರಿ ಆಗಿತ್ತು ಸರ್. ಅಂದ್ರೆ ಈಗ ಬೇರೆ ರೈತರಿಗೆ ಹೋಲಿಕೆ ಮಾಡಿದ್ರೆ ನಿಮ್ಮ ಇಳುವರಿ ಪ್ರಮಾಣ ಹೆಚ್ಚಾಗಿದೆನಾ? ಸರ್, ಮೆಕ್ಕೆಜೋಳ ಹೆಚ್ಚಾಗಿದೆ, ತೊಗರಿ ಸ್ವಲ್ಪ ಕಡಿಮೆ ಆಗಿದೆ. ಯಾಕೆ ಅದಂಗೆ ಅಂದ್ರೆ ನಾವು 4 ಸಾಲಿಗೆ ಒಂದು ಹಾಕಿದೀವಿ ಸರ್. ಅದು ಸರಿ, ಅದು ಅದು ಕಡಿಮೆ ಅಂತ ಹೇಳಲಿಕ್ಕಾಗಲ್ಲ, ಅದು ಅಕಡಿ ಸಾಲಿನಲ್ಲಿ ಅದರ ಪ್ರಮಾಣ ಅಷ್ಟು ಇರ್ತದೆ ಅಂತಕ್ಕಂಥದ್ದು. ಒಟ್ಟು ಒಬ್ಬ ಸಾಮಾನ್ಯ ರೈತ, ಸಣ್ಣ ಹಿಡುವಳಿದಾರರು ಅಂತ ಇಟ್ಕೊಳ್ಳೋಣ, ಒಂದು ತುಂಡು ಭೂಮಿ ಇದ್ರೂ ಸಹಿತ ಹೆಚ್ಚು ವೆಚ್ಚ ಮಾಡಲಾರ್ದೆ ಕೃಷಿ ಮಾಡಬಹುದು ಅನ್ನೋದಕ್ಕೆ ನೀವೊಬ್ರು ಸಾಕ್ಷಿ. ಅಂದ್ರೆ ಹೆಚ್ಚು ಆರ್ಥಿಕ ಹೊರೆ ಇಲ್ದಂಗೆ ಕೃಷಿ ಮಾಡಬಹುದು ಅಂತ. ಈಗ ನಿಮ್ಮ ಕುಟುಂಬ ಈ ಕೃಷಿಯನ್ನೇ ಅವಲಂಬಿಸಿಕೊಂಡಿದೆಯಾ, ಬೇರೆ ಆದಾಯ ಮೂಲಗಳನ್ನ ಅವಲಂಬಿಸಿಕೊಂಡಿದೆಯಾ? ಸರ್, ಮೂಲತಃ ನನಗೆ ಕೃಷಿ ಇದ್ರ ಮೇಲೆ ನಾನು ಜೀವನ ನಡೆಸ್ತಾ ಇದ್ದೀನಿ ಸದ್ಯ. ಅದ್ರ ಜೊತೆಗೆ ಇತ್ತೀಚೆಗೆ ನಾನು ಕೃಷಿ ಪುಸ್ತಕಗಳನ್ನ ಮಾರಾಟ ಮಾಡೋದು ಮಾಡ್ತಾ ಇದ್ರಿ? ಹೌದು, ಇತ್ತೀಚೆಗೆ ಮಾಡ್ತಾ ಇದ್ದೀನಿ. ಅದು ಯಾಕಂದ್ರೆ ಮುಂಚೆ ನಾನು ಯಾವ್ದೇ ಕೃಷಿ ಪುಸ್ತಕಗಳನ್ನ ಕೊಂಡ್ಕೋಬೇಕಾದ್ರೆ ಒಂದು ಬೆಂಗಳೂರಿನಿಂದ ತರಿಸಬೇಕಾಗಿತ್ತು. ಹಿಂಗಾಗಿ ನಮ್ಮ ತಲೆಯಲ್ಲಿ ಏನೋ ಒಂದು ಯೋಚನೆ ಬಂತು, ಯಾಕೆ ನಮ್ಮ ಭಾಗದಲ್ಲಿ ಕೃಷಿ ಪುಸ್ತಕಗಳನ್ನ ಓದೋರು ಬಹಳಷ್ಟು ಚೆನ್ನಾಗಿದ್ದಾರೆ, ಇಲ್ಲಿ ಕೃಷಿ ಪುಸ್ತಕಗಳು ಲಭ್ಯತೆ ಇಲ್ಲ, ನಾನು ತಗೊಂಡು ಬಂದು ಮಾರಿದ್ರೆ ನಮಗೆ 4 ರೂಪಾಯಿ ಬರಲಿ ಹೋಗ್ಲಿ, ನಮ್ಮ ಕೃಷಿಕರಿಗೆ ಪುಸ್ತಕಗಳನ್ನ ಓದುವ ಒಂದು ಹವ್ಯಾಸ ಇದೆ, ಆ ಕೃಷಿ ಪುಸ್ತಕಗಳನ್ನ ನಮ್ಮ ರೈತರಿಗೆ ತಲುಪಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಆ ಕೆಲಸ ಮಾಡ್ತಾ ಇದ್ದೀನಿ ಸರ್ ನಾನು. ಅಂದ್ರೆ ನಮ್ಮ ರೈತರು ಸಾಮಾನ್ಯವಾಗಿ ಅಂದ್ರೆ ಶ್ರೋತೃ ಮೂಲದಿಂದನೇ ಹೆಚ್ಚು ತಮ್ಮ ಬದುಕಲ್ಲಿ ಬದಲಾವಣೆಯನ್ನು ಕಂಡುಕೊಂಡ್ರು, ಅಂದ್ರೆ ಅನುಭವಗಳನ್ನ ಕೇಳ್ತಾ ಇನ್ನೆಲ್ಲ ಹೋಗಿ ನೋಡ್ತಾ ಕಂಡ್ಕೊಂಡಿರೋರು. ಈಗ ನೀವು ಒಂದಿಷ್ಟು ಅವರಿಗೆ ಸಾಕ್ಷರತೆಯ ಮೂಲಕ ಅಂದ್ರೆ ಕೃಷಿ ಸಂಬಂಧಪಟ್ಟಂತ ಪುಸ್ತಕಗಳನ್ನ ಅವ್ರಿಗೆ ಒದಗಿಸಿಕೊಡೋದ್ರ ಮೂಲಕ ಮತ್ತಷ್ಟು ಅವರಿಗೆ ನೆರವಾಗ್ತಾ ಇದ್ರಿ. ಒಳ್ಳೇದು ಕಿರಣ್ ಕುಮಾರ್ ಅವರೇ, ನಮ್ಮ ಈ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಾಕಷ್ಟು ಅನುಭವಗಳನ್ನು ಹಂಚಿಕೊಂಡಿದ್ದೀರಿ. ಯುವ ರೈತರಾಗಿ ಒಂದಿಷ್ಟು ಶ್ರಮ ಮತ್ತು ತಾಳ್ಮೆಯಿಂದ ಕೃಷಿಯಲ್ಲಿ ತೊಡಗಿಕೊಂಡ್ರೆ, ಒಂದಿಷ್ಟು ಸಾವಯವ ಪದ್ಧತಿಗಳನ್ನು ಅಳವಡಿಸಿಕೊಂಡ್ರೆ ರೈತರು ಹೆಚ್ಚು ಆರ್ಥಿಕ ಹೊರೆಯಿಂದ ಹೊರಗಾಗಿ ಅಂದ್ರೆ ಹೆಚ್ಚು ಹಣಕಾಸಿನ ಭಾರ ಇಲ್ಲದೆ ಕೃಷಿಯನ್ನ ಮಾಡಬಹುದು, ಒಂದು ಉತ್ತಮವಾಗಿರ್ತಕ್ಕಂಥ ಜೀವನವನ್ನ ನಿರ್ವಹಿಸಬಹುದು ಅನ್ನೋದಕ್ಕೆ ನಿಮ್ಮ ಕೃಷಿಯೇ ಒಂದು ಉದಾಹರಣೆಯಾಗಿದೆ, ಮಾದರಿಯಾಗಿದೆ. ಈ ಎಲ್ಲ ಅನುಭವಗಳನ್ನು ನೀವು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ. ರೈತ ಬಾಂಧವರೇ, ಇದುವರೆಗೆ ಕೊಪ್ಪಳ ಜಿಲ್ಲಾ ಚಿಲಕಮುಖಿ ಗ್ರಾಮದ ಪ್ರಗತಿಪರ ಯುವ ರೈತ ಕಿರಣ್ ಕುಮಾರ್ ಅವರಿಂದ ಕೃಷಿ ಅನುಭವಗಳನ್ನು ತಿಳಿದುಕೊಂಡಿರಿ.